ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಬದನೆ ಹಾಗೂ ಮೆಕ್ಕೆಜೋಳದ ಕೃಷಿ ಅನುಭವಗಳು. ಈ ಕುರಿತು ಚಳ್ಳಕೆರೆ ತಾಲೂಕು ನೇರ್ಲಗುಂಟೆಯ ಕೃಷಿಕ ಕೆವೈ ಗೌರೀಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಗೌರೀಶ್ ಅವರಿಗೆ. ನಮಸ್ಕಾರ ಗೌರೀಶ್ ಅವರ. ತಾವು ರೈತರು? ಹೌದು ಸರ್. ಎಷ್ಟು ವರ್ಷದಿಂದ ಈ ರೈತಾಪಿ ಕೆಲಸ ಮಾಡ್ತೀರಾ? 30 ವರ್ಷದಿಂದ ಸರ್. ನಮ್ಮ ತಂದೆಯರು ವ್ಯವಸಾಯ ಮಾಡ್ತಿದ್ದರು. ಎಷ್ಟು ಎಕರೆ ಐತೆ ಹೊಲ? 4 ಇದೆ. ಏನೇನು ಬೆಳೀತೀರಾ 4 ಎಕರೆಯಲ್ಲಿ? ಬದನೆ, ಮೆಕ್ಕೆಜೋಳ. ಈಗ ಏನಿದೆ? ಈಗ ಸದ್ಯಕ್ಕೆ ಬದನೆ ಒಂದಿದೆ ಸರ್, ಮುಂಗಾರಿಗೆ ಹಾಕಿ ಇದೆ. ಈಗ ಬದನೆ ಬೆಳಿಬೇಕಂದ್ರೆ ಏನೇನು ಒಂದು ಬೇಸಾಯ ಕ್ರಮಗಳನ್ನು ಮಾಡ್ತೀರಿ? ಭೂಮಿ ಯಾವ ರೀತಿ ತಯಾರು ಮಾಡ್ಕೊಂತೀರಿ? ಆಮೇಲೆ ಸಸಿ ನೀವೇ ತಯಾರು ಮಾಡ್ಕೊಂತೀರ ಅಥವಾ ಬೇರೆ ಕಡೆಯಿಂದ ತರ್ತೀರ? ಅದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಹೇಳಿ. ಸರ್, ನರ್ಸರಿ ಚಳಿಕೆರೆ ತಂದಿದ್ವಿ ಸರ್. ನಾವು 5 ಪುಸ್ತಕ ಸಸಿ ಬಿದ್ದಿತ್ತು, ಚಳಿಕೆರೆಗೆ ತಂದು ಹಾಕಿದ್ದು ಸರ್, ನಾಟಿ ಮಾಡಿದ್ವಿ. ಭೂಮಿ ಎಂಥದ್ದು ನಿಮ್ಮದು, ಮಸಾರೆನಾ ಏರಿನಾ? ಸರ್, ಭೂಮಿ ಕೆಂಪು ಭೂಮಿ ಬರ್ತದೆ ಸರ್. ನಮ್ಮದು ಭೂಮಿ ಯಾವ ರೀತಿ ತಯಾರು ಮಾಡ್ಕೊಂತೀರ? ಏನು ಸರ್, ಮಾಮೂಲು ಉಳಿಮೆ ಮಾಡ್ತೀವಿ. ವ್ಯವಸಾಯ ಟ್ಯಾಕ್ಟ್ರಲ್ಲೇ ಓಡಿಸ್ತಿದ್ವಿ, ಎತ್ತು ಉಳಿಯಲ್ಲ. ಈಗ ಮೊದಲೆಲ್ಲ ಎತ್ತು ಉಳಿದ್ವಿ ಸರ್, 5 ಎತ್ತಿವರೆಗೆ ಎತ್ತು ಕಟ್ಕೊಂಡಿದ್ದು ಮೊದಲು. ಈಗ ಆಗಲ್ಲ, ಲೇಬರ್ ಸಮಸ್ಯೆ, ಆದ್ರಿಂದ ಟ್ಯಾಕ್ಟ್ರಿಗೆ ಹೋಗಿದೆ ಸರ್. ಈಗ ಬದನೆಕಾಯಿ ಎಷ್ಟು ಎಕರೆ ಹಾಕಿರಲಿ? 1.5 ಆಗಿದ್ದು ಸರ್. ಯಾವ ತಳಿ ಏನಾದರೂ? ರಾಮ್ಪುರ. ಈ ಭಾಗದಲ್ಲಿ ರಾಮ್ಪುರ ತಳಿ ಅಂತೇಳಿ ಭಾಳ ಜನ ಬೆಳೀತಾರೆ, ಏನಾದ್ರೆ ವಿಶೇಷ? ಏನು ಸರ್, ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಓಡ್ತಿರೋದೇ ರಾಮ್ಪುರ ಬದನೆಕಾಯಿ ಸರ್. ಕೆಂಪು ಬದನೆಕಾಯಿ ಬೆಳೆದ್ರೂ ಕೂಡ ಇಲ್ಲಿ ತಗೊಂಗಲ್ಲ, ಅವೇನು ಬೆಂಗಳೂರು ಆ ಕಡೆ ಕಳಿಸ್ಬೇಕು ಅವು, ಅದರಿಂದ ಇದನ್ನೇ ಬೆಳೀತದೆ. ಎಷ್ಟು ದಿನಕ್ಕೆ ಬರುತ್ತೆ ಬದನೆಕಾಯಿ ನೀವು? 65-70 ದಿನಕ್ಕೆ ಬರುತ್ತೆ ಸರ್. ಬದನೆ ಬೆಳೆ ಅಂತ ರೈತರು ಏನೇನು ಒಂದು ಬೇಸಾಯ ಕ್ರಮಗಳಂದರೆ, ಈಗ ಸಸಿ ನಾಟಿ ಮಾಡಿಂದ ಕಳೆ ತೆಗೆದಿರ್ಬೋದು, ಔಷಧ ಹೊಡೆಯೋದಿರ್ಬೋದು, ಏನೇನು ಮಾಡಬೇಕಾಗುತ್ತೆ? ಸರ್, ಔಷಧಿ ಬಂದು ಮಳೆಗಾಲದಲ್ಲಿ ವಾರಕ್ಕೆ 2 ಕಂಪಲ್ಸರಿ ಹೊಡಿಲೇಬೇಕು ಸರ್. 2 ಬಿಟ್ಟು 3 ದಿನ ಕಂಪಲ್ಸರಿ ಔಷಧಿ ಹೊಡಿಬೇಕು, ಇಲ್ಲಾಂದ್ರೆ ಉಳುಕಾಗ್ತದೆ. ಉಳುಕಾದ್ರೆ ಯಾವ ಮಾರ್ಕೆಟಲ್ಲಿ ಬದನೆಕಾಯಿ ತಗೊಂಬಲ್ಲ. ಈಗ ನಾವು ತಗೊಂಬರಾದ್ರೂ ಉಳುಕಿದ್ರೆ ನಾವು ಕಡಿಗೆ ಆಗ್ತೀವಿ ಬದನೆಕಾಯಿಯನ್ನು, ಚೆನ್ನಾಗಿದ್ದರೆ ಬದನೆಕಾಯಿ ತಗೊಂಬರ್ತೀವಿ. ಅದು ಔಷಧಿ ಜಾಸ್ತಿ ಬಿದ್ದರೆ ಆಯ್ತೋ, ಅದಕ್ಕೆ ಗಿಡಲ್ಲ ಸರ್ ಅದನ್ನು. ಇನ್ನು ಕಳೆ ತೆಗೆಸೋಂಥದ್ದು, ಎಷ್ಟು ಸರಿ ಕಳೆ ತೆಗೆಸ್ಬೇಕು, ನೀರು ಹೆಂಗೆ ಕೊಡಬೇಕು, ಅದ್ರ ಬಗ್ಗೆ ಹೇಳಿ. ಸರ್, ನಾವು ಡ್ರಿಪ್ ಮಾಡ್ಕೊಂಡಿದ್ದೀವಿ. ಡ್ರಿಪ್ ಮುಖಾಂತರ ನೀರು ಬಿಡ್ತಾಯಿದ್ವಿ ಸರ್. ಏನೋ 1.5 ಸರ್, ದಿನ ಒಂದು ಎಕರೆಗೆ 1 ಹೊತ್ಬಿಟ್ರೆ ಸಾಕು ಸರ್ ನೀರೇನು. ಎಷ್ಟು ದಿನಕ್ಕೆ ಒಂದ್ಸರಿ ಬಿಡ್ತೀರ? ಏನು, 1 ದಿವಸ ಬಿಡ್ತೀವಿ ಸರ್. ಕಳೆ ತೆಗೆಸೋದು ಎಷ್ಟು ಸರಿ ತೆಗೆಸ್ತೀರ? 1 ಅಂದ್ರೆ 3-4 ತೆಗೆಸಿದ್ವಿ ಸರ್, 4 ತೆಗೆಸಿದ್ವಿ ಕಳೆನ. ಅಂದರೆ ಕಳೆ ತೆಗೆಸಿಂದ ನೀವು ಗೊಬ್ಬರ ಹಾಕೋದು ಅದೇನಾದರೂ ಮಾಡ್ತೀರಾ? ಇಡ್ತೀವಿ ಸರ್, ತಿಂಗಳಿಗೊಂದ್ಸರಿ ಗೊಬ್ಬರ ಇಡಲೇಬೇಕು, ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಜಾಸ್ತಿ ಬಳಸಬಾರ್ದಂತಾರೆ, ನೀವು ಎಲ್ಲಿಂದ ತರ್ತೀರಿ ಗೊಬ್ಬರ ಎಲ್ಲ? ಅನಿವಾರ್ಯ, ನಾವು ಚಳಿಕೆರೆಯಲ್ಲಿ ತರ್ತೀವಿ ಸರ್. ಅದು ಗೊಬ್ಬರ ಆಗದಿರ್ದೆ ಬರಲ್ಲ ಸರ್ ಬದನೆಕಿಡ. ಹ್ಞೂ, ಅದಕ್ಕೆ ಸಾಧ್ಯವಾದಷ್ಟು ನಾವು ಆರ್ಗ್ಯಾನಿಕ್ ಮಾಡ್ಕೊಂಡಿದ್ವಿ, ಜೆನೋವ್ ಹಾಕಿ ರೋಟೋವೇಟರ್ ಹಾಕಿಸಿ ಎಲ್ಲ ಸಾಧ್ಯವಾದಷ್ಟು ಮಾಡ್ಕೊಂಡಿದ್ವಿ. ಆದರೂ ಕೂಡ ಕೆಮಿಕಲ್ ಬಳಸಲೇಬೇಕಾಗುತ್ತೆ ಸರ್. ಈಗ ಬದನೆಕಾಯಿ ನಿಮಗೆ ಮಾರ್ಕೆಟ್ ಎಲ್ಲಿ? ಚಳಿಕೆರೆ ಮಾರ್ಕೆಟ್ ಒಳಗಡೆ ನಾನೇ ಕೊಟ್ಟಿರೋದು 3 ಎಲ್ಲ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅವಾಗ ಮಳೆ ಹಿಡ್ಕೊಂಡಾಗ ಇಳುವರಿ ಬರಲ್ಲ, ರೇಟ್ ಇತ್ತು ಅವಾಗ. ಈಗ ಇಳುವರಿ ಬಂದರೂ ರೇಟ್ ಇರಲಿಲ್ಲ, ಈಗ ಅಷ್ಟಾಗಿರೋ ಪ್ರಾಬ್ಲಮ್ಮು. ಅವಾಗ 1.5 ಇತ್ತರೆ ಬರೋ 5 6 ಸಿಗೋ ಸರ್. ಅವಾಗ ರೇಟ್ ಇತ್ತು, 300 ರೂಪಾಯಿ ರೇಟ್ ಇತ್ತು ಅವಾಗ. ಈಗ ಬರೋ 600 500 ಇದೆ ಇಳುವರಿ ಬರ್ತಾ ಇತ್ತು. ಈಗ ಆ ಥರ ಆಗೈತೆ ಸರ್. ಈಗ ಅಂದರೆ ರೇಟ್ ಇದ್ದಾಗ ಇಳುವರಿ ಇರಲಿಲ್ಲ, ಇಳುವರಿ ಬಂದಾಗ ರೇಟ್ ಇಲ್ಲ. ಇಲ್ಲ, ಹೌದು ಸರ್. ಬದನೆಕಾಯಿ ಬಿಡಲಿಕ್ಕೆ ಪ್ರಾರಂಭ ಆಗಿಂದ ಎಷ್ಟು ತಿಂಗಳು ಬಿಡ್ತಾನೆ ಇರುತ್ತೆ ಸರ್? ಸರಿಯಾಗಿ ಇದ್ರೆ 5 ಬರ್ತವೆ ಸರ್. ಈಗ ಬದನೆಕಾಯಿ ಬಿಡಿಸೋದು ಟೈಮು ಮತ್ತು ಕೂಲಿ ಆಳು ಯಾವ ಟೈಮಿಗೆ ಬೆಳೆಸ್ತೀರಿ ಸರ್? ಬದನೆಕಾಯಿ 2 ಬಿಟ್ಟು 3 ಬದನೆಕಾಯಿ ಬಿಡಿಸಲೇಬೇಕು ಸರ್. ಇದು ಕಾಯಿ ಓವರ್ ಸೈಜ್ ಬರುತ್ತೆ, ಆ ಸಮಸ್ಯೆಗಳಾಗ್ತವೆ. ಓವರ್ ಸೈಜ್ ಬಂದರೆ ರೇಟ್ ಸಿಗಲ್ಲ, ಯಾರು ತಗೊಂಬಲ್ಲ ಸರ್. ಅವನು ಜನ ಕೂಲಿ ಆಳು ಬೇಕಾಗುತ್ತೆ ಸರ್. 1 ಇದ್ರೆ 5 ಬೇಕಾಗುತ್ತೆ ಸರ್ ಬಿಡಿಸೋಕೆ. ಕೂಲಿ ಆಳನ್ನ ಚೆನ್ನಾಗಿ ನಿಮ್ಮಲ್ಲಿ ಸಿಗುತ್ತಾರ? ಕಷ್ಟ ಸರ್, ಮತ್ತೆ ಕಷ್ಟ ಬಿದ್ದು ವ್ಯವಸಾಯ ಮಾಡೋದು ನಡೆಸ್ತಾ ಇದ್ದು ಸರ್. ಅದನ್ನು ಮನೆಯಲ್ಲಿ ಎಷ್ಟು ಜನ ಇದ್ರಿ? ಇದು ಸರ್ ಮಾಡೋರು ಯಾರಿಲ್ಲ, ಆ ಪರಿಸ್ಥಿತಿ. ಅಂದರೆ ಎಲ್ಲ ಕೂಲಿ ಇಟ್ಟೆ ಮಾಡಿಸ್ಬೇಕು? ಹೌದು ಸರ್. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀವಿ ನಾವು. ಅನಿವಾರ್ಯ ಇಡ್ಲಿ ಬಳಸಬೇಕಲ್ಲ. ನಾವು ಕೂಲಿ ಆಳಿಟ್ರೆ ಒಬ್ರಿಗೆ ಎಷ್ಟು ಕೂಲಿ ಕೊಡಬೇಕು? 200 ರೂಪಾಯಿ, ಸ್ವಲ್ಪ 1 ಗಂಟೆ 2 ಗಂಟೆ ಇಟ್ಟರೆ 250 ರೂಪಾಯಿ 300 ರೂಪಾಯಿವರೆಗೂ ಕೊಡ್ಬೇಕಾಗುತ್ತೆ ಸರ್. ಸಾಯಂಕಾಲದ ಹೊತ್ತು ಬಿಡಿಸ್ತೀರಾ? ಬೆಳಿಗ್ಗೆ ಸರ್, ಬೆಳಿಗ್ಗೆ 7:30 ಮಧ್ಯಾಹ್ನ 2 ಗಂಟೆವರೆಗೂ ಬಿಡಿಸ್ತೀವಿ ಸರ್. ಅಂದರೆ ಅವತ್ತೇ ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ? ಹೌದು ಹೌದಾ ಸರ್, ಅವತ್ತು ಮಾರ್ಕೆಟಿಗೆ ಕಳಿಸ್ತೀವಿ ಸರ್. 1 ಎಕರೆಯಲ್ಲಿ ಎಷ್ಟು ಕ್ವಿಂಟಾಲ್ ನಿಮಗೆ ಬದನೆಕಾಯಿ ಸಿಗುತ್ತೆ ಒಂದು ಸೀಸನ್ಗೆ ನಿಮಗೆ? ಸರ್ ಸರಿಯಾಗಿ ಬಂದರೆ ನಮ್ಗೆ ಗೊತ್ತಿಲ್ಲ, ಮಾಮೂಲು ಬಂದರೆ ಎಕರೆಗೆ 700 ಪ್ಯಾಕೆಟ್ 800 ಪ್ಯಾಕೆಟ್ ಬೆಳಿಬೋದಂತೆ. ನಮ್ಮಲ್ಲಿ ಅಷ್ಟು ಬರಲಿಲ್ಲ ಸರ್, ಮಳೆ ಹಿಡ್ಕೊಂಡು ಇಳುವರಿ ಬರಲಿಲ್ಲ, ರೇಟ್ಗಳು ಸಿಕ್ಕು ಅಷ್ಟೇ. ಅಂದರೆ 700 ಪ್ಯಾಕೆಟ್ 800 ಪ್ಯಾಕೆಟ್ ಅಂದರೆ ಒಂದು ಪ್ಯಾಕೆಟ್ ಬಂದು 40 ಕೆಜಿ ಬಂದರೂ ಕೂಡ 7 x 28 ಅಲ್ಲಿಗೂ 30 ಟನ್ ಬರು ಸರ್, 2 ಟನ್ ಕಡಿಮೆ ಇಳುವರಿ. ಇನ್ನು ಮೆಕ್ಕೆಜೋಳ ಬೆಳಿತೀವಿ ಅಂತ ಹೇಳಿದ್ರೆ ಯಾವ ಟೈಮ್ನಲ್ಲಿ ಬೆಳಿತೀರಾ? ಈ ಬೇಸಿಗೆಯಲ್ಲಿ ಬೆಳಿತೀರಾ ಅಥವಾ ಮಳೆಗಾಲ? ಮುಂಗಾರಿಗೆ ಬೆಳಿತೀವಿ ಸರ್. ಈ ವರ್ಷ ಮಳೆ ಹಿಡ್ಕೊಂಡು ಸ್ವಲ್ಪ ಇಳುವರಿ ಬರಲಿಲ್ಲ ಸರ್ ಮೆಕ್ಕೆಜೋಳ. ಈ ಸರಿ ಎಲ್ಲ ಕಡೆನೂ ಫೇಲ್ ಆಗೈತೆ? ಹೌದೌದು ಸರ್. ಕೆಲವೊಂದು ಟೈಮ್ನಲ್ಲಿ ಮಳೆ ಹೆಚ್ಚಾಗಿ ಬೆಳೆ ಹೋಗ್ತದೆ, ಕೆಲವೊಂದು ಟೈಮ್ನಲ್ಲಿ ಮಳೆ ಕಡಿಮೆ ಆಗಿ ಬೆಳೆ ಹೋಗ್ತದೆ. ಇಲ್ಲ ಸರ್, ಇದು ಕಾಂಡ ಕೊರಕ ಹುಳ ಜಾಸ್ತಿ, ಅವಳು ಜಾಸ್ತಿ ಆಯ್ತು ಸರ್. ಈ ವರ್ಷ ಎಷ್ಟು ಔಷಧಿ ಹೊಡೆದ್ರೂ ಕಂಟ್ರೋಲ್ ಬರಲ್ಲ ಸರ್, ಅದೊಂದು ಸಮಸ್ಯೆ ಆಗಿಬಿಟ್ಟಿದೆ. ಈಗ 3 ವರ್ಷದಿಂದ ಅದೇ ಸಮಸ್ಯೆ ಆಗೈತೆ. ಒಳ್ಳೆ ಬೆಳೆ ಬರಬೇಕಂದ್ರೆ ವಾತಾವರಣ ಹೆಂಗಿರ್ಬೇಕು ಸರ್? ಚೆನ್ನಾಗಿ ಬಿಸಿಲೊಡಿಬೇಕು, ವಾರಕ್ಕೊಂದ್ಸರಿ ಮಳೆ ಬಂದರೂ ಸಾಕು ಸರ್, 15 ದಿನಕ್ಕೊಂದ್ಸರಿ ಮಳೆ ಬಂದರು. ಈ ವರ್ಷ ನಮಗೆ ಮಳೆ ಕೆರೆ ಕುಂಟೆ ಮಳೆ ಏನಿಲ್ಲ, ಸುಮ್ಮನೆ ಎಲ್ಲ ಕೆಡ್ಸಾಣಕ್ಕೆ ಮಳೆ ಬಂದು ಅಷ್ಟೇ. ನಮ್ಮೂರಿಗೆ ಯಾವ ಕೆರೆಗೂ ನೀರು ಬಂದಿಲ್ಲ, ಎಲ್ಲ ಕಡೆ ಅಷ್ಟು ಮಳೆ ಆದರೂ ಕೂಡ ನಮ್ಮೂರಿಗೆ ಯಾವ ಕೆರೆ ಕುಣಿ ಮಾಡಿದ್ರು ತುಂಬಿಲ್ಲ ಸರ್ ಈ ವರ್ಷ. ಅಂದರೆ ಚಳ್ಳಕೆರೆ ಭಾಗದಲ್ಲಿ ಹೆಚ್ಚು ಶೇಂಗಾ ಬೆಳೀತಾರೆ, ನೀವೇನು ಬೆಳೆದಿಲ್ವಾ? ಇಲ್ಲ ಸರ್, ಬೆದ್ಲಿದೆ ನಮ್ಮದು. ನಾವು ಬೆದ್ಲು ಬೀಳ್ಬಿಟ್ಟು ಹೆಚ್ಚು 15 ವರ್ಷ ಆಯ್ತು ಸರ್. ಯಾಕಂದರೆ ಮೊದಲು ಮಾಡ್ತಾ ಇದ್ವಿ, ಏನು ಮಾಡಿದ್ರು ವರ್ಷ 30,000, 40,000, 50,000 ಲಾಸ್ ಆಗುತ್ತೆ ಸರ್. ಈಗ ಬೀಳ್ಬಿಟ್ಟು ಆರಾಮಾಗಿದ್ದೀನಿ ಸರ್. ಅದನ್ನು ಅದೇನು ವಾರ ಇರ್ತದೆ ಸರ್, ಇಲ್ಲಿ ಹೋಗಲ್ಲ ಸರ್. ಅದು ಯಾಕೆ ಲಾಸ್ ಆಗ್ತಿತ್ತು? ಲೇಬರ್ ಸಹ ಪ್ರಾಬ್ಲಮ್ಮು, ಇಳುವರಿ ಬರ್ತಿರಲಿಲ್ಲ ಬೆಳೆ, ಮಳೆ ಇಲ್ಲ, ಮಳೆಗೆ ವರ್ಷಕ್ಕೊಂದ್ಸರಿ 2 ಸರಿ ಮಳೆ ಬರೋವು, ಅದರಿಂದ ಬೆಳೆನೇ ಆಗ್ತಿರಲಿಲ್ಲ ಸರ್. ಒಂದು ಪಲ್ಲ ಹಾಕಿದ್ರೆ 2 ಚೀಲ 3 ಚೀಲ ಶೇಂಗಾ ಆಗಲ್ಲ ಸರ್. ಆ ಪರಿಸ್ಥಿತಿಯನ್ನು ನಾವು ಕೈ ಬಿಟ್ಟುಬಿಟ್ಟಿವಿ. ಈಗ ಬದನೆಕಾಯಿ ಹಾಕಿರಲ್ಲ ನೀವು, ಮಾರ್ಕೆಟಿಗೆ ತೊಗೊಂಡು ಹೋಗೋದು ಮತ್ತು ಅಲ್ಲಿ ಮಾರಾಟ ಮಾಡೋದು ಹೆಂಗೆ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿರಿ? ಏನು ಸಿಲಿಂಡರ್ ಟೆಂಪೋದಾಗ ಹಾಕ್ಕೊಂಡು ಹೋಗ್ತೀವಿ, ಮಾರ್ಕೆಟ್ನ ಮಾಮೂಲು ನಮಗೆ ಫಿಕ್ಸ್ ಆಗಿದ್ದಾರೆ ಸರ್, ಅವ್ರು ತೊಗೊಳ್ತಾರೆ. ಪೇಮೆಂಟಲ್ಲಿ ಹೆಂಗೆ ಮಾಡ್ತಾರೆ? ಅವ್ರು ರೇಟ್ ಏನೈತೆ ಅದು ಫಿಕ್ಸ್ ಮಾಡ್ತಾರೆ ಸರ್, ಕೊಡ್ತಾರೆ, ಹಂಗೇನಿಲ್ಲ. ಚೆನ್ನಾಗಿರ್ಬೇಕು ಸರ್, ಒಟ್ಟು ಅವ್ರಿಗೆ ಉಳ್ಕಾಯಿ ಇರಬಾರ್ದು, ಪಾಕೆಟ್ ಬರ್ತಿ ತುಂಬಬೇಕು ಸರ್ ಅವ್ರಿಗೆ. ಹಂಗಾದ್ರೆ ತೊಗೊಳ್ತಾರೆ ಸರ್, ಅವ್ರಿಗೆ ಒಂದು ಗ್ಯಾರಂಟಿ ಐತೆ ನಮ್ಮ ಮೇಲೆ, ಅದರಿಂದ ತೊಗೊಳ್ತಾಯಿದ್ದಾರೆ ಸರ್ ಅವರು. ಅಲ್ಲ, ಮಾರಾಟ ಆಗಿಂದ ಪೇಮೆಂಟ್ ಮಾಡ್ತಾರೆ ಅಥವಾ ಮೊದಲೇ ಕೊಡ್ತಾರೆ? ಒಂದು ದಿವಸ 2 ದಿವಸ ಲೇಟಾಗಿ ಕೊಡ್ತಾರೆ ಸರ್, ಕೊಡ್ತಾರೆ, ಪೇಮೆಂಟ್ ಏನು ಇಲ್ಲ. ಈಗ ನಮಗೆ ಚಿತ್ರದುರ್ಗ ಮಾರ್ಕೆಟ್ ಇದೆ, ಆಮೇಲೆ ಬದನೆಕಾಯಿಗೆ ಬೆಂಗಳೂರಿಗೆಲ್ಲ ಸಾಕಷ್ಟು ಹಾಕೊಂಡು ಹೋಗ್ತಾರೆ, ಆ ರೀತಿ ನೀವೇನು ಪ್ರಯತ್ನ ಮಾಡಲ್ಲ ಒಳ್ಳೆ ರೇಟ್ ಸಿಗುತ್ತಂತೆ? ಇಲ್ಲ ಸರ್, ಬೆಂಗಳೂರು ನಮ್ಮ ಬದನೆಕಾಯಿ ಇಡಿಸಲ್ಲ ಸರ್, ಕೆಂಪು ಬದನೆಕಾಯಿ ನಮ್ಮ ಬದನೆಕಾಯಿ ಓಡಾರ ಸರ್. ಅಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟಿಂಗ್ ದುಪ್ಪಟ್ಟಾಗುತ್ತೆ ಸರ್. ಈ ಬದನೆಕಾಯಿ ಹೋಗಲ್ಲ ಅಂತ ಹೇಳ್ತಾರೆ, ನಾವೇನು ಯಾವತ್ತು ಹೋಗಿಲ್ಲ, ಪ್ರಯತ್ನ ಮಾಡಿಲ್ಲ ಬೆಂಗಳೂರಿಗೆ ಹೋಗೋದನ್ನು. ಒಂದು ಸರಿ ಬಳ್ಳಾರಿಗೆ ಬಿಟ್ಟಿದ್ದು ಒಂದು 2-3 ಟೈಮ್, ಅಲ್ಲಿ ಬರೋಲ್ಲ ಸರ್ ಮಾರ್ಕೆಟ್. ರೇಟ್ ಚೆನ್ನಾಗಿ ಸಿಗುತ್ತೆ? ಸಿಗುತ್ತೆ, ಸಿಗುತ್ತೆ ಸರ್. ಅಲ್ಲಿ 10% ಕಮಿಷನ್ ಕೊಡ್ಬೇಕು ಸರ್, ಅದು 100%-10% ಕಮಿಷನ್ ಅವ್ರದ್ದು. ನಿಮಗೇನು ಅನಿಸುತ್ತೆ, ಇಲ್ಲೇ ಚಳ್ಳಕೆರೆಗೆ ಮಾರಾಟ ಮಾಡಿದ್ರೆ ಒಳ್ಳೇದು ಅನಿಸುತ್ತಾ ಅಥವಾ ಬೇರೆ ಕಡೆ ಕಳಿಸಿದ್ರೆ? ಬಳ್ಳಾರಿ ಅನುಕೂಲ ಆಗುತ್ತೆ ಸರ್. ಚಳ್ಳಕೆರೆಗೆ ನಾವು 2,000-2,500 ಕೊಡ್ಬೇಕಾದ್ರೆ ಬಳ್ಳಾರಿ ಒಂದು ಸರ್ 6,000 ರೂಪಾಯಿಗೆ ಹೋಗಿದ್ದು ಸರ್, ಆ ಟೈಮೇ ನಮ್ಗೆ ಲಾಸ್ ಆಗುತ್ತೆ ಸರ್. ಇಲ್ಲಿ ಅಲ್ಲ, ಈಗೆಲ್ಲ ಮಾರ್ಕೆಟ್ ರೇಟ್ ಎಲ್ಲ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ ರೇಟ್ ಇದೆ ಅಂತೇಳಿ. ಈಗ ಬೆಳಿಗ್ಗೆ 6 ಗಂಟೆಗೆ ಗೊತ್ತಾಗ್ಬಿಡುತ್ತೆ ಸರ್, 5:00 ಗೊತ್ತಾಗ್ಬಿಡುತ್ತೆ ನಮ್ಮದು. ಅವಾಗ ರೇಟ್ ನೋಡಿ ನೀವೆಲ್ಲ ಹೋಗ್ಬೋದಲ್ಲ, ಎಲ್ಲಿ ರೇಟ್ ಜಾಸ್ತಿ ಆಯ್ತು ಅಲ್ಲಿಗೆ ಹಾಕೊಂಡು ಹೋಗ್ಬೋದು. ಹೋಗ್ಬೋದು ಸರ್. ಈಗ ಮನೆಯಲ್ಲಿ ಈ ಎತ್ತು ಎಮ್ಮೆ ದನ ಕರು ಏನು ಕಟ್ಟಿಲ್ಲ? ಇಲ್ಲ, ಒಂದು ಆಕಳೆ ಒಂದು ಐತೆ ಸರ್, ನಾಟಿ ಆಕಳೆ ಅಷ್ಟೇ, ಇನ್ನೇನಿಲ್ಲ ಸರ್. ಏನಾದರೂ ಎತ್ತು ಈ ವ್ಯವಸಾಯಕ್ಕಂತೇನು ಮಾಡಿಲ್ಲ? ಇಲ್ಲ ಸರ್, ಮೊದಲೇ ಇದ್ದು ಸರ್, 100 ನಾಟಿ ಹಸು ಇದ್ದು ಸರ್. ಮೊದಲು ನಮ್ಮ ತಂದೆಯರಿದ್ದಾಗ 100 ನಾಟಿ ಹಸುವರೆಗಿದ್ದು, ನಾ 5 ಜಾತಿ ಎತ್ತುಗಳು ಕಟ್ಕೊಂಡಿದ್ವಿ ನಮ್ಮ ಸಿಗಪ್ಪ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ. ಈಗೆಲ್ಲ ಲೇಬರ್ ಸಮಸ್ಯೆ ಯಾರಿಲ್ಲ ಸರ್, ಯಾರು ಬರೋದಿಲ್ಲ, ಅದಕ್ಕೆಲ್ಲ ಕೈ ಬಿಟ್ಬಿಟ್ವಿ ನಾವು. ಭಾಳ ಹೇಳೋದಂದರೆ ಹೈನುಗಾರಿಕೆ ಮಾಡಿಕೊಂಡ್ರೆ ನಮಗೆ ಗೊಬ್ಬರ ಆಗ್ತದೆ, ಆಮೇಲೆ ಹಾಲು ಸಿಗ್ತವೆ, ಮೊಸರು ಸಿಗುತ್ತೆ, ಕೊಟ್ಟಿಗೆ ಗೊಬ್ಬರ ಹಾಕಿದರೆ ನಮ್ಮ ಭೂಮಿಯ ಫಲವತ್ತತೆಯೂ ಆಗಿ ಉಳಿತದೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಅವೆಲ್ಲ ಮಾಡೋಕ್ಕೆ ಆಗಲ್ಲ ಸರ್. ಈಗ ಯಾಕಂದರೆ ನನಗೆ ಮಾಡಿಸಿದ ಮಕ್ಕೆ ಸೆಣಬು ಬೀಜ ಬರ್ತವೆ, ಮಳೆಗಾಲದಾಗ ಒಂದು 2-3 ತಿಂಗಳು ಅದನ್ನು ಹಾಕಿ ರೋಟೋವೇಟರ್ ಸ್ವಲ್ಪ ಇದು ಮಾಡಿಬಿಟ್ರೆ ಚೆನ್ನಾಗಿ ಹಸಿರೆಲ್ಲ ಗೊಬ್ಬರ ಆಗುತ್ತೆ ಸರ್. ಆ ಥರ ಪ್ರಯತ್ನ ಮಾಡಬೇಕು ಹೊರತು ನಾವು ಈಗ ಅವೆಲ್ಲ ಮಾಡೋಕ್ಕೆ ಆಗಲ್ಲ ಸರ್. ಈಗ ಅವೆಲ್ಲ ನೀವು ಮಾಡಿದ್ರಾ? ಮಾಡಿದ್ದು ಸರ್. ಯಾವುದು ಮಾಡಿದ್ರಿ? ಸೆಣಬು ಹಾಕಿದ್ದು ಸರ್, ನಾವು 7 ಎಕರೆಗೆ ಹಾಕಿದ್ದು ಸರ್ ನಾವು ಸೆಣಬು. ಅವರಿಗೆ ಸುಮ್ಮ ರೋಟೋವೇಟರ್ ಹೊಡಿಸಿ ಮಾಗಿ ಮಾಡಿ ಕೈ ಬಿಟ್ಟಿದ್ದು ಸರ್. ಆ ಈ ಪ್ರತಿಫಲದಿಂದ ನನಗೆ ಇದು ಬದಲ ಬದನೆಕಾಯಿ ಗಿಡ ಬೆಳೆದಿತ್ತು ಸರ್. ಆ ಮಳೆಗಾಲದಾಗ ಆ ಶೀತದಾಗ ಬದನೆಕಾಯಿ ಗಿಡ ಉಳ್ಕೊಂಡಿದ್ದೆ, ಅದಕ್ಕೆ ಆ ತಾಕತ್ತಿದ್ದೆ ಉಳ್ಕೊಂಡು ಸರ್. ಅಂದರೆ ಎಷ್ಟು ದಿನ ಹಂಗೆ ಬಿಟ್ಟಿದ್ರು ನೀವು ಮಾಗಿ ಉಳುಮೆ ಮಾಡಿ? ಲಾಸ್ಟ್ ಇಯರ್ ಏನು ಬೆಳೆನೇ ಇಟ್ಟಿರಲಿಲ್ಲ, ನಾನು ಬೆಳೆನೇ ಇಟ್ಟಿರಲಿಲ್ಲ ಸರ್ ಲಾಸ್ಟ್ ಇಯರ್. ಅಂದರೆ ನೀವು ಏನು ಸೆಣಬು ಹಾಕಿ ಅದನ್ನು ಭೂಮಿಗೆ ಸೇರಿಸಿರೋದ್ರಿಂದ ಈ ಸರಿ ಒಳ್ಳೆ ಅನುಕೂಲ ಆಗೈತಂತೆ? ಹೌದು ಹೌದು ಸರ್. ಇನ್ನು ಈಗ ನಿಮ್ಮ ಥರ ಸಾಕಷ್ಟು ರೈತರು ಇಲ್ಲಿ ತರಕಾರಿ ಬೆಳೆ ಬೆಳೀತಾರೆ, ಟೊಮೊಟೊ ಬೆಳೀತಾರೆ, ಈರುಳ್ಳಿ ಬೆಳೀತಾರೆ, ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ. ಈಗ ಇತ್ತೀಚೆಗೆಲ್ಲ ವಿಜ್ಞಾನಿಗಳು ಅಧಿಕ ಅದೇ ಸರ್, ಕನಿಷ್ಠ 3 ವರ್ಷಕ್ಕೊಂದು ಸಾರಿ ಹಿಂಗೆ ಹಸಿರೆಲೆ ಗೊಬ್ಬರ ಮಾಡ್ಕೊಂಡು ಕೆಮಿಕಲ್ ಬಳಸಿದ್ರೆ ಏನು ಅಂಥ ಸಮಸ್ಯೆ ಆಗಲ್ಲ ಸರ್, ನೆಲನೂ ಹಾಳಾಗ್ದಂಗೆ ಇರ್ತದೆ ಸರ್, ಅಷ್ಟು ಹೇಳ್ಬೋದು ಸರ್. ಅದಕ್ಕೆ ಏನು ಮಾಡ್ಬೇಕಂತೀರ? ಅಷ್ಟೇ, ನನಗೆ ಅನುಭವ ಪ್ರಕಾರ ಆಗ ಒಂದು 3 ವರ್ಷಕ್ಕೊಂದು ಸರಿ ಈಗ ಗದ್ದೆ ಹೊಡೆಯೋಕ್ಕೆ ನೀರುಳಿಲ್ಲ ಸರ್, ಮೊದಲು ಚೆನ್ನಬ್ ಹಾಕಿ ಗದ್ದೆ ಹೊಡಿತಿದ್ದು ಸರ್, ಈಗ ನೀರುಳಾಗಲ್ಲ. ಏನು ಮಾಮೂಲು ಸುಮ್ಮನೆ ಬೀಜ ಸಿಗ್ತವೆ ಸರ್, ತಂದು ಮಳೆಗಾಲದಾಗ ಸುಮ್ಮನೆ ಚೆಲ್ಲಿ ಬೇಸ ಹೊಡಿಸಿದ್ರೆ ಉಟ್ಕೊಂತವೆ ಸರ್, 2-3 ಮಳೆ ಬಂದರೆ ಸಾಕು, 1-2 ತಿಂಗಳು ಬಿಟ್ಟು ರೋಟೋವೇಟರ್ ಹೊಡಿಸಿದ್ರೆ ಅದೇ ಸಾವಯವ ಗೊಬ್ಬರ ಒಳ್ಳೆ ಗೊಬ್ಬರ ಆಗುತ್ತೆ ಸರ್, ಅಷ್ಟು ಹೇಳ್ಬೋದು ನಾವು. ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿ ಹಾಳಾಗುತ್ತೆ ಮತ್ತು ಫಲವತ್ತತೆ ಕಳ್ಕೊಂತತೆ ಅಂತಾರೆ, ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಹೌದು ಸರ್, ಅದು ನೆಲ ವಿಷ ಆಗೋದು ಸತ್ಯ ಅದು. ಹೌದು. ಮತ್ತು ತಿರುಗಿ ಬೆಳೆ ಬೆಳೆಯೋದು ಕಡಿಮೆ ಸರ್, ನಾವು ಮೆಕ್ಕೆಜೋಳ ಫಸ್ಟಿಗೆ ಸ್ಟಾರ್ಟಿಂಗ್ ಬೆಳೆದಬೇಕಾದ್ರೆ 35 ಕ್ವಿಂಟಲ್ವರೆಗೆ ಬೆಳೀತಿದ್ವಿ, ಈಗ 20-25 ಪಾಕೆಟ್ ಬಂದಿದೆ ಸರ್. ಈಗಾಗಲೇ ಪಾಕೆಟ್ ಮೊದಲು ಕ್ವಿಂಟಲ್ ಲೆಕ್ಕಾಚಾರ, ಈಗ ಪಾಕೆಟ್ ಮೊದಲು ಅಷ್ಟು ಬರ್ತಿಲ್ಲ ಸರ್, ಆ ಮಟ್ಟಕ್ಕೆ ಬಂದಿದ್ದು ಪರಿಸ್ಥಿತಿ. ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸಿರೋದ್ರಿಂದ? ಹೌದು ಸರ್, ಅದೇ ಸಮಸ್ಯೆ ಆಗಿರೋದು. ನೀವೇನು ರಾಸಾಯನಿಕ ಬಳಸ್ಬೇಕಂತೀರ ಅಥವಾ ಮಿತವಾಗಿ ಬಳಸ್ಬೇಕಂತೀರ, ಏನು ಹೇಳ್ತೀರ ಸರ್? ಅನಿವಾರ್ಯ ಬಳಸಬೇಕು, ಮಿತವಾಗಿ ಬಳಸ್ಬೇಕು ಅಷ್ಟೇ ಸರ್. ಅನಿವಾರ್ಯ ರಾಸಾಯನಿಕ ಬಳಸಿದ್ರೆ ಏನು ಬೆಳೆನೇ ಬರೋಲ್ಲ ಸರ್, ಹಂಗಾಗಿತ್ತು. ಅದನ್ನೇ ಮಿತವಾಗಿ ಹಾಕಿದರೆ ಒಳ್ಳೇದಂತೆ. ಹೌದು ಸರ್, ಅಷ್ಟೇ ಸರ್. ಒಳ್ಳೇದು ಗೌರೀಶ್ ಅವರೇ, ಇದುವರೆಗೂ ತಾವು ತಮ್ಮ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ, ನಮ್ಮ ಜೊತೆಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬದನೆ ಹಾಗೂ ಮೆಕ್ಕೆಜೋಳದ ಕೃಷಿ ಅನುಭವಗಳು ಈ ಕುರಿತು ಇದುವರೆಗೂ ಚಳ್ಳಕೆರೆ ತಾಲೂಕು ನೇರ್ಲಗುಂಟೆಯ ಕೃಷಿಕ ಕೆವೈ ಗೌರೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಈಗ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಮಹತ್ವ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಉಸ್ತುವಾರಿ ಮತ್ತು ಮೌಲ್ಯಮಾಪನ ಸಹಾಯಕ ಕೃಷಿ ನಿರ್ದೇಶಕರಾದ ಆರ್ಜಿ ರೇಖಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೇಖಾ ಅವರಿಗೆ. ನಮಸ್ತೆ ಸರ್. ಮೇಡಮ್, ಈಗ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಈ ಕೃಷಿಯಲ್ಲಿ ಹೇಗೆ ಇದು ಒಂದು ಪ್ರಾಮುಖ್ಯತೆಯನ್ನು ಪಡೀತದೆ? ನಮಗೆ ಗೊತ್ತಿದೆ ಸರ್, ನಮ್ಮ ಭಾರತದ ಕೃಷಿ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಹೇಳ್ತೀವಿ, ಅಂದರೆ ಮಳೆಯೊಂದಿಗಿನ ಜೂಜಾಟ ಅಂತ ಹೇಳ್ತೀವಿ. ಯಾಕಂತಂದರೆ ನಮಗೇನು ಮಾನ್ಸೂನ್ ಮಳೆ ಬರುತ್ತೆ ಅದರಲ್ಲಿ ಸ್ಥಿರತೆ ಅಥವಾ ನಿಖರತೆ ಅನ್ನೋದು ಕಡಿಮೆ ಆಗಿದೆ ಸರ್. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮಳೆಯ ಹಂಚಿಕೆ ಏನಂತ ಹೇಳ್ತೀವಿ, ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಅಥವಾ ರೈನ್ಫಾಲ್ ಡೇಸ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಿದೆ ಸರ್. ಸುಮಾರು 54-58 ದಿನಗಳಲ್ಲಿ ಬರಬೇಕಾಗಿದ್ದ ಮಳೆ 36-38 ದಿನದಲ್ಲಿ ಬರುತ್ತೆ, ಅಂದರೆ ಮಳೆಯ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಈ ಮಳೆ ದಿನಗಳಲ್ಲಿ ವ್ಯತ್ಯಾಸ ಆಗೋದು ಮಳೆಯಾಶ್ರಿತ ಕೃಷಿಗೆ ಅತಿ ಹೆಚ್ಚು ಸರ್. ಈ ಪೆಟ್ಟು ಅತಿ ಹೆಚ್ಚು ಬಾಧೆ ಒಳಗಾಗೋದು ನಮ್ಮ ಮಳೆಯಾಶ್ರಿತ ಕೃಷಿ. ಈ ದಿಸೆಯಲ್ಲಿ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಸುಮಾರು 82 ಲಕ್ಷ ಹೆಕ್ಟೇರ್ ಪ್ರದೇಶ ಮಳೆಯಾಶ್ರಿತವಾಗಿದೆ ಸರ್, ಅಂದ್ರೆ 80%. ಇಲ್ಲಿ ಬರಗಾಲದ ಪುನರಾವರ್ತನೆ ಜಾಸ್ತಿ, ಅಂದ್ರೆ ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಬರುತ್ತೆ ಅನ್ನೋ ತರ ಆಗಿದೆ ಸರ್. ಮಳೆಯಾಶ್ರಿತ ಪ್ರದೇಶದಲ್ಲಿ ಬಿದ್ದಂತಹ ನೀರನ್ನ ಸಂರಕ್ಷಣೆ ಮಾಡದೇ ಹೋದಲ್ಲಿ ನಮ್ಮ ಖುಷ್ಕಿ ಬೇಸಾಯ ಅಸ್ಥಿರತೆ ಆಗುತ್ತೆ ಅಂದ್ರೆ ತಪ್ಪಾಗಲಾರದು ಸರ್. ಸೊ ಈ ನಿಟ್ಟಿನಲ್ಲಿ ಖುಷ್ಕಿ ಬೇಸಾಯವನ್ನ ಸುಸ್ಥಿರಗೊಳಿಸಲು ನಾವು ಮಣ್ಣಿ ಮತ್ತು ನೀರಿನ ಸಂರಕ್ಷಣೆ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಳೋದು ಅತಿ ಮುಖ್ಯ ಆಗಿದೆ. ಪ್ರತಿ ವರ್ಷ ನಮ್ಮ ಸಾಗುವಳಿ ಜಮೀನಿನಲ್ಲಿ ಏನಿಲ್ಲ ಅಂದ್ರೆ ನಾವೇನು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳದೆ ಹೋದ್ರೆ ಸುಮಾರು 6-8 ಟನ್ ಒಂದು ಎಕರೆಗೆ ಮಣ್ಣು ಕೊಚ್ಚಿ ಹೋಗುತ್ತೆ ಸರ್. ಮಣ್ಣಿಗೆ ಕೊಚ್ಚಿ ಹೋಗೋದ್ರ ಜೊತೆಗೆ ಪೋಷಕಾಂಶಗಳನ್ನು ಸಹ ಒತ್ತೊಯ್ಯುತ್ತೆ. ಇದರಿಂದಾಗಿ ಮಣ್ಣಿನ ಫಲವತ್ತತೆಯನ್ನು ಸಹ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈಗ ನಾವು ಹೊಸದಾಗಿ ಈಗ ಹೋದ್ರೆ ಹೋಯ್ತು ಮತ್ತೆ ಮಣ್ಣು ನಮ್ಮ ಹೊಲದಲ್ಲಿ ಹುಟ್ಟಿತೆ ಅನ್ನೋಂಗಿಲ್ಲ ಸರ್. ಯಾಕಂತಂದ್ರೆ 1 ಸೆಂಟಿಮೀಟರ್ಷ್ಟು ಮಣ್ಣು ನಮ್ಮ ಜಮೀನಿನಲ್ಲಿ ಫಲವತ್ತಾದ ಮಣ್ಣು ರೂಪುಗೊಳ್ಳಲಿಕ್ಕೆ ಸುಮಾರು 1000 ವರ್ಷಗಳು ಬೇಕು. ಈ ದಿಸೆಯಲ್ಲಿ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಮಣ್ಣು ಕಳೆದುಕೊಳ್ಳುವಂತ ಮುಂಚೆ ನಾವು ಸಂರಕ್ಷಣೆ ಮಾಡೋದು ಅತಿ ಮುಖ್ಯ ಆಗಿದೆ ಸರ್. ಮಣ್ಣು ಮತ್ತು ನೀರಿನ ಒಂದು ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತಿದ್ದಾರೆ, ಯಾವ್ಯಾವ ಹಂತದಲ್ಲಿ ಮಾಡಬೇಕು ಮತ್ತು ಇಲಾಖೆಯ ಒಂದು ಜವಾಬ್ದಾರಿ ಏನು ಅಲ್ಲಿ? ನಮ್ಮ ಕೃಷಿ ಇಲಾಖೆ ನೋಡೋದಾದರೆ ಇದು ನಮ್ಮ ಜಲಾನಯನ ಅಭಿವೃದ್ಧಿ ಮೂಲಕ ಇದೊಂದು ಅತಿ ಮುಖ್ಯ ಗುರಿಯಾಗಿದೆ. ಅಂದರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಇಲಾಖೆಯ ಒಂದು ಪ್ರಮುಖ ಗುರಿಯಾಗಿದೆ ಅಂತ ಹೇಳ್ಬೋದು ಸರ್. ಇಲ್ಲಿ ಒಬ್ಬ ರೈತ ತನ್ನ ಜಮೀನಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿದರೆ ಸಾಧ್ಯವಾಗದು. ಈ ನಿಟ್ಟಿನಲ್ಲಿ ಸಮುದಾಯ ಆಧಾರಿತ ಜಲಾನಯನ ಪ್ರದೇಶ ಅಭಿವೃದ್ಧಿ ಅಂತಂದು ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಕರ್ನಾಟಕ ಸರ್ಕಾರ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಸರ್. ಇದರಡಿ ಜಲಾನಯನ ಪ್ರದೇಶವನ್ನು ಗುರುತಿಸಿ ಆ ಮಣ್ಣಿಗೆ ಅನುಗುಣವಾಗಿ ಮಳೆ ನೀರು ಮತ್ತು ಮಣ್ಣನ್ನು ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಕೈಗೊಳ್ತಿದೆ ಸರ್. ಈಗ ತಾವು ಏನು ಹೇಳಿದ್ರೆ ಜಲಾನಯನ ಪ್ರದೇಶ ಅಂತ ಹೇಳಿದ್ರೆ ಆ ಜಲಾನಯನ ಪ್ರದೇಶ ಅಂದರೆ ಏನು, ಯಾವ ರೀತಿ ಅದನ್ನು ಗುರುತಿಸ್ತೀರಿ? ಈಗ ಜಲಾನಯನ ಪ್ರದೇಶ ಅಂದರೆ ಯಾವುದೇ ಒಂದು ಮಳೆಯ ಪ್ರದೇಶ ತಗೊಳ್ಳೋದಾದರೆ ನೀರು ಯಾವತ್ತೂ ದಿಣ್ಣೆಯಿಂದ ತಗ್ಗು ಪ್ರದೇಶದ ಕಡೆಗೆ ಹರಿಯುತ್ತೆ ಸರ್. ಒಂದು ಕೇಂದ್ರ ಬಿಂದುವಿನತ್ತ ಹರಿಯುತ್ತೆ. ಸೊ ಯಾವ್ಯಾವ ದಿಣ್ಣೆ ಅಥವಾ ದಿಬ್ಬದಿಂದ ನೀರು ಒಂದು ಕೇಂದ್ರ ಬಿಂದುವಿಗೆ ಹರಿಯುತ್ತೆ ಆ ಪೂರ್ತಿ ಪ್ರದೇಶವನ್ನು ಜಲಾನಯನ ಪ್ರದೇಶ ಅಂತ ಹೇಳ್ತೀವಿ ಸರ್. ಈ ಸಮಗ್ರ ನಿರ್ವಹಣೆ ಏನಪ್ಪಾ ಅಂತಂದ್ರೆ ದಿಬ್ಬದಿಂದ ಕಣಿವೆ ಎತ್ತಿ ನೀರು ಹರಿಯುವಾಗ ಆ ಏನು ಪ್ರದೇಶ ಬರುತ್ತೆ ಅಲ್ಲಿ ಬರ್ತಕ್ಕಂಥ ಮಣ್ಣಿನ ಸಂರಕ್ಷಣೆ ಮಾಡಬೇಕು, ನೀರನ್ನು ಸಂರಕ್ಷಣೆ ಮಾಡಬೇಕು, ಅದರ ಜೊತೆಗೆ ಅಲ್ಲಿ ಜೀವರಾಶಿಗಳೇನಿದೆ ಅದನ್ನ ಸಂರಕ್ಷಣೆ ಮಾಡೋದು, ಮತ್ತೆ ಅರಣ್ಯವನ್ನು ಸಂರಕ್ಷಣೆ ಮಾಡೋದು, ಅದರ ಜೊತೆಗೆ ನಮ್ಮ ಮನುಷ್ಯನಿಗೆ ಏನು ದಿನನಿತ್ಯದ ಬೇಡಿಕೆಗಳಿದೆ, ದನಕರುಗಳಿಗೆ ನೀರು ಬೇಕು, ನಮಗೆ ಇರಿಗೇಷನ್ ಅಂದರೆ ಹೊರಗಳಿಗೆ ನೀರನ್ನು ತಗೊಂಡು ನಮ್ಮ ಜಮೀನಿಗಳಿಗೆ ಬಿಡಬೇಕು, ನಮ್ಮ ಈಡೇರಿಕೆಗಳನ್ನು ಈಡೇರಿಸುತ್ತಾ ರೂಪಿಸಿರುವ ಯೋಜನೆಗಳು ಸರ್. ಇದು ಸಮಗ್ರ ಜಲಾನಯನ ಅಭಿವೃದ್ಧಿ ಯೋಜನೆಗಳು ಅಂತ ಹೇಳ್ತೀವಿ ಸರ್. ಇದರಲ್ಲಿ ಏನು ಉದ್ದೇಶಗಳನ್ನು ಈಡೇರಿಸಲಾಗುತ್ತೆ ಅಂತ ನೋಡೋದಾದರೆ ಪ್ರಮುಖವಾಗಿ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ, ನಾವು ಹೇಳಿದಾಗೆ ಮಣ್ಣು ನೀರು ಮತ್ತು ನಮ್ಮ ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಭೂಮಿ ಅಂತರ್ಜಲ ಮಟ್ಟ ಹೆಚ್ಚಿಸ್ತಕ್ಕಂಥದ್ದು. ಈ ನಾವೇನು ಇದು ಈ ಜಲಾನಯನ ಅಭಿವೃದ್ಧಿಯಲ್ಲಿ ಸುಮಾರು ನೀರು ಸಂರಕ್ಷಣಾ ರಚನೆಗಳನ್ನು ರಚಿಸ್ತೀವಿ ಸರ್. ಸೊ ಅದರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಪರಿಸರ ಸಮತೋಲನ. ಈಗ ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕಾಗಿರುತ್ತೆ, ನಾವು ಅಲ್ಲಿ ನೀರನ್ನು ನಿಂದ್ರಿಸೋದ್ರಿಂದ ನಮ್ಮ ನಿಸರ್ಗದ ಸಮತೋಲನವನ್ನು ಕಾಪಾಡ್ಕೊಳ್ಳೋಕ್ಕೂ ಸಹ ಯೋಜನೆಗಳನ್ನು ಇಲ್ಲಿ ರೂಪಿಸಲಾಗುತ್ತೆ. ಇದರ ಜೊತೆಗೆ ಗ್ರಾಮೀಣ ಸಮುದಾಯಕ್ಕೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸ್ತಕ್ಕಂತಹ ಚಟುವಟಿಕೆಗಳಿಗೆ ರೈತರಿಗೆ ತರಬೇತಿ ಕೊಡೋದು ಮತ್ತು ಇತರೆ ಅವರಿಗೆ ಸಹಕಾರ ನೀಡೋದ್ರ ಮೂಲಕ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತೆ. ಈಗ ನೀವು ಸಮಗ್ರ ನಿರ್ವಹಣೆ ಮಾಡಬೇಕಂತಂದ್ರೆ ನಾವು ಸಾಕಷ್ಟು ಪ್ರದೇಶಗಳಲ್ಲಿ ನೋಡಿರ್ತೀವಿ, ಎಲ್ಲ ಹೊಲಗಳಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹಳ್ಳ ಹರಿತಿರ್ತವೆ, ಮಳೆ ಬಂದಾಗ ಅದು ಒಂದು ದಾರಿ ಇರ್ತದೆ ನೀರು ಹರಿಲಿಕ್ಕೋಸ್ಕರ, ಅದೇ ದಾರಿಯಲ್ಲಿ ಹರಿತಿರ್ತವೆ. ಅಂಥ ಸಮಯದಲ್ಲಿ ಸಾಕಷ್ಟು ಮಣ್ಣು ಕೊಚ್ಕೊಂಡು ಹೋಗ್ತಿರ್ತತೆ, ಆಮೇಲೆ ಈ ಬೆಳೆ ಏನಿದ್ರೆ ಅದನ್ನು ಕೊಚ್ಕೊಂಡು ಹೋಗೋಂಥ ಸಂದರ್ಭ ಇರುತ್ತೆ. ಅದನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು? ಈಗ ಯಾವುದೇ ಒಂದು ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಒಂದು ಗ್ರಾಮ ಅಥವಾ ಒಂದು ಪ್ರದೇಶವನ್ನು ಗುರುತಿಸ್ತೀವಿ ಅಂದರೆ ಅಲ್ಲಿ ಮೊದಲು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಒಂದು ಪ್ರಮುಖ ಹಂತ ಸರ್ ನಮ್ಮದು ಆ ಯೋಜನೆ ಅನುಷ್ಠಾನದಲ್ಲಿ. ಅಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಜನರಲ್ಲಿ ಮಳೆ ಮತ್ತು ನೀರು ಆ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸ್ತೀವಿ ಸರ್. ಆ ಜನರಿಗೆ ನಾವು ಕೈಗೊಳ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಒಂದು ತರಬೇತಿ ಮೂಲಕ ಅವರಿಗೆ ಅರಿವು ಮೂಡಿಸ್ತೀವಿ ಮೊದಲನೇದು. ಆಮೇಲೆ ಎಂಟ್ರಿ ಪಾಯಿಂಟ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ಸರ್. ಸೊ ಅಲ್ಲಿ ರೈತರನ್ನೆಲ್ಲ ಕೂಡಿಸಿ ಅವರಿಗೆ ತರಬೇತಿ ಕೊಡ್ತೀವಿ, ಆಮೇಲೆ ಗ್ರಾಮ ಸಭೆಗಳನ್ನು ಮಾಡ್ತೀವಿ, ಆಮೇಲೆ ಆ ರೈತರನ್ನೆಲ್ಲ ಕರ್ಕೊಂಡು ಹೋಗಿ ಸರ್ವೆ ಮಾಡ್ತೀವಿ ಸರ್. ಅಂದರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಜಮೀನಲ್ಲಿ ಯಾವ್ಯಾವ ಥರದ ಉಪಚಾರಗಳ ಅವಶ್ಯಕತೆ ಇದೆ, ಯಾವ ರೀತಿ ಮಾಡಬೇಕು ಅಂತ ಒಂದು ಸಮೀಕ್ಷೆ ಕೈಗೊಂಡು ಒಂದು DPR ಅಂತ ಹೇಳ್ತೀವಿ, ಯೋಜನಾ ಈ ವರದಿಯನ್ನು ರೂಪಿಸ್ತೀವಿ ಸರ್. ಆ ಯೋಜನಾ ವರದಿಯನ್ನು ಮಾನ್ಯ CEO ಅಧ್ಯಕ್ಷತೆಯಲ್ಲಿ ಅನುಮೋದನೆ ಪಡೆದುಕೊಂಡ ನಂತರ ಅನುಷ್ಠಾನ ಇರುತ್ತೆ. ಇದು ಮಾನವ ಸಂಪನ್ಮೂಲ ಅಭಿವೃದ್ಧಿ. ಅಲ್ಲಿ ಏನು ಯೂಸರ್ಸ್ ಗ್ರೂಪ್ ಅಂತ ಹೇಳ್ತೀವಿ, ಅಂದರೆ ಅದನ್ನ ಬಳಕೆ ಮಾಡ್ತಕ್ಕಂಥ ರೈತ ಗುಂಪು ಮತ್ತು ಸ್ವಸಹಾಯ ಸಂಘದವರ ಸದಸ್ಯರು ಇರ್ತಾರೆ, ಅವ್ರನ್ನೆಲ್ಲ ಒಳಪಡಿಸ್ಕೊಂಡು ಜಲಾನಯನ ಸಮಿತಿ ಅಂತ ಮಾಡ್ತೀವಿ. ಅದರಲ್ಲಿ ಖಜಾಂಚಿ ನಮ್ಮ ಇಲಾಖೆಯ ಸಹಾಯಕ ಕೃಷಿ ಅಧಿಕಾರಿಗಳಿರ್ತಾರೆ, ನಮ್ಮ ಸಹಾಯಕ ಕೃಷಿ ನಿರ್ದೇಶಕರುಗಳು ಇರ್ತಾರೆ. ಸೊ ಇವೆಲ್ಲ ಒಂದು ಜಲಾನಯನ ಸಮಿತಿ ಅಂತ ಇರುತ್ತೆ. ಸೊ ಇಲ್ಲಿ ಸಭೆಯನ್ನ ಮಾಡಿ ಮತ್ತೆ ಸಿ ಒ ಅಧ್ಯಕ್ಷತೆಯಲ್ಲಿ ಅನುಮೋದನೆಗೊಂಡ ನಂತರ ಯಾವುದೇ ನಮ್ಮ ಜಲಾನಯನ ಕಾರ್ಯಕ್ರಮ ಅನುಷ್ಠಾನಗೊಳ್ತಿರುತ್ತೆ. ಈಗ ನೀವು ಅನುಷ್ಠಾನ ಮಾಡ್ತಿರಲ್ಲಿ ಸಮಿತಿ ಮಾಡ್ತೀರಿ, ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮ ಇದ್ರೆ ಕೆಲವರು ಹೊಲದಲ್ಲಿ ಹಳ್ಳ ಹರಿತಿರ್ತದೆ, ಕೆಲವು ಗುಡ್ಡದಿಂದ ನೀರು ಹರಿತ ಬರ್ತಿರ್ತದೆ, ಆಮೇಲೆ ಊರಿನ ಪಕ್ಕದಲ್ಲಿ ಹಳ್ಳ ಹರಿತಿರ್ತದೆ. ಹೊಲದಲ್ಲಿದ್ರೆ ರೈತರಿಗೆ ನೀವು ಹೇಳ್ಬೋದು ಈ ರೀತಿ ಮಾಡ್ಕೋಬಹುದು ಅಂತೇಳಿ, ಮತ್ತೆ ಗುಡ್ಡದಿಂದ ಹರ್ಕೊಂಡು ಬಂದಿರ್ತದೆ, ಕಾಡಿನಿಂದ ನೀರು ಬರ್ತಿರ್ತವೆ. ಅಂದ್ರೆ ದೊಡ್ಡ ಹಳ್ಳ ಇರ್ಬೋದು ಸಣ್ಣ ಹಳ್ಳ ಇರ್ಬೋದು, ಸಾಕಷ್ಟು ನೀರು ಅಲ್ಲಿ ಹರಿಲಿಕ್ಕೆ ಅವಕಾಶ ಇರುತ್ತೆ. ಅವುಗಳನ್ನ ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ, ಒಂದು ಸಮುದಾಯ ಇರ್ಬೋದು ಅಥವಾ ಒಂದು ಗ್ರಾಮ ಇರ್ಬೋದು ಅಥವಾ ಒಬ್ಬ ರೈತನೇ ಇರ್ಬೋದು, ಯಾವ ರೀತಿ ಮಾಡಬೇಕು? ಹಾಂ ಸರ್, ಸರಿಯಾದ ಪ್ರಶ್ನೆ ಸರ್. ಈಗ ಅದೇ ಹೇಳೋದಾದ್ರೆ ಇಲ್ಲಿ ನಮ್ಮ ಸರ್ಕಾರದ ಪಾತ್ರ ಶುರು ಆಗುತ್ತೆ ಸರ್. ಇಲ್ಲಿಂದ ಅಂದ್ರೆ ರೈತನ ಜಮೀನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ರೈತ ಮಾಡಬೇಕಾಗುತ್ತೆ. ಸೊ ಏನು ರೈತನ ಜಮೀನನ್ನು ಹೊರತುಪಡಿಸಿ ಚಟುವಟಿಕೆಗಳು ಬರುತ್ತೆ ಅಲ್ಲಿ ನಮ್ಮ ಇಲಾಖೆಯ ಪಾತ್ರ ಬರುತ್ತೆ. ಈಗ ನೀರು ಯಾವತ್ತು ಗಿಣ್ಣೆಯಿಂದ ತಗ್ಗು ಪ್ರದೇಶಕ್ಕೆ ಹರಿತದೆ? ಹೌದು ಸರ್. ಈಗ ಯಾವುದೇ ಒಂದು ಜಲಾನಯನ ಪ್ರದೇಶ ತಗೊಂಡ್ರೆ ಮೂರು ವಿಭಾಗಗಳಿರುತ್ತೆ ಸರ್. ಒಂದು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಸಾಗುವಳಿಗೆ ಯೋಗ್ಯವಾದ ಜಮೀನು, ಮತ್ತೆ ಜಲವಾಹಿನಿಗಳು ಅಂದ್ರೆ ನೀರು ಹರಿದು ಹೋಗ್ತಕ್ಕಂಥ ಜಾಗ. ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಯಾವುದು ಅಂತಂದ್ರೆ ಗುಡ್ಡ ಬರುತ್ತೆ ಸರ್, ಆಮೇಲೆ ಈ ಗೋಮಾಳಗಳು ಆ ತರದ್ದು. ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅರಣ್ಯೀಕರಣ ಅನ್ನೋದೊಂದು ಪ್ರಮುಖ ವಿಭಾಗನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವಲ್ಲಿ ಮರಗಳನ್ನ ನೆಡ್ಲಿಕ್ಕೆ ತುಂಬಾ ಒತ್ತನ್ನ ನೀಡ್ತೀವಿ. ಸೊ ಈ ಗುಡ್ಡಗಾಡು ಪ್ರದೇಶದಲ್ಲಿ ಟ್ರೆಂಚಸ್ ಅನ್ನ ತೆಗಿತೀವಿ, ಮತ್ತೆ ಮರಗಳನ್ನು ಸಹ ನೆಡ್ತೀವಿ ಸರ್. ಸೊ ಆ ಟ್ರೆಂಚಸ್ ಅಲ್ಲಿ ಏನು ಮಳೆ ನೀರು ಸಂಗ್ರಹ ಆಗುತ್ತೆ ಆ ಮರಗಳು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅದು ಗುಡ್ಡದಲ್ಲಿ ನಾವು ಕೈಗೊಳ್ತಕ್ಕಂಥ ಆಕ್ಟಿವಿಟಿ. ಹೆಚ್ಚಾದ ನೀರು ಹರಿಯುತ್ತೆ, ಸೊ ಆ ನೀರನ್ನ ನಾವು ಸುರಕ್ಷಿತವಾಗಿ ಹೊರಹಾಕ್ಬೇಕು. ಸೊ ಯಾವುದೇ ಒಂದು ಕೆಳಗಿನ ಜಮೀನಿಗೆ ಹೋಗಿ ಹರಿದ್ರೆ ಅಲ್ಲಿ ಕೊಚ್ಚಣೆ ಆಗಿ ಬೆಳೆ ನಷ್ಟ ಆಗುವಂತ ಸಂಭವ ಇರುತ್ತೆ. ಸೊ ಆ ದಿಶೆಯಲ್ಲಿ ನಾವು ತಿರುವು ಗಾಲುವೆ ಅಂತ ಹೇಳ್ತೀವಿ. ಅಂದ್ರೆ ಗುಡ್ಡದಿಂದ ಸುಮಾರು ತುಂಬಾ ಮಳೆ ಪ್ರಮಾಣ ಬರುತ್ತೆ ಸರ್. ಸೊ ಅಂತಹ ಮಳೆಯನ್ನ ದೊಡ್ಡದಾದ ತಿರುವು ಕಾಲುಗಳ ಮೂಲಕ ಸುರಕ್ಷಿತವಾದ ಜಾಗಕ್ಕೆ ಅಂದ್ರೆ ಒಂದು ಕೆರೆನೋ ಒಂದು ಹಳ್ಳನೋ ಮುಟ್ಟಿಸೋವರೆಗೂ ನಾವು ಕಾಲುವೆಯನ್ನ ಕೊಡಬೇಕಾಗುತ್ತೆ ಸರ್. ಅದಾದ ನಂತರ ಸಾಗುವಳಿ ಯೋಗ್ಯವಾದ ಜಮೀನಿನಲ್ಲಿ ನಾವು ಕೈಗೊಳ್ತಕ್ಕಂಥ ಚಟುವಟಿಕೆಗಳಂತ ಹೇಳ್ತೀವಿ ಸರ್. ಅಲ್ಲಿ ಏನಂತ ಅಂದ್ರೆ ಈಗ ರೈತ ಸಾಗುವಳಿ ಅಂದ್ರೆ ಅಲ್ಲಿ ರೈತ ಬರ್ತಾನೆ, ಅಂದ್ರೆ ಅವನು ಉಳುಮೆ ಮಾಡ್ತಕ್ಕಂಥ ಜಾಗ. ಮೊದಲನೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಬದುವನ್ನ ಹಾಕ್ತಕ್ಕಂಥದ್ದು, ಆ ಬದು ಸದೃಢವಾಗಿರ್ಬೇಕು ಸರ್. ಅಂದ್ರೆ ಈ ವರ್ಷ ಹಾಕಿದಪ್ಪ ನೆಕ್ಸ್ಟ್ ಮಳೆ ಬಂತು ಜೋರಾಗಿ ಅದಕ್ಕೆ ಕೊಚ್ಕೊಂಡು ಹೋಗ್ಬಾರ್ದು ಸರ್. ಕೊಚ್ಚಣೆ ಆಗೋದನ್ನ ತಡೆಗಟ್ಟಲಿಕ್ಕೆ ದನಮೇವುಗಳ ಉಳ್ಳಾಗುತ್ತೆ ಅಂತ ಹುಲ್ಲುಗಳನ್ನ ಹಚ್ಚುವದ್ದು. ಮತ್ತೆ ಕೃಷಿ ಅರಣ್ಯ ಪ್ರಮುಖ ಪಾತ್ರ ಸರ್ ಇದರಲ್ಲಿ. ನಮ್ಮ ಅರಣ್ಯ ಮರಗಳು ಅಂತ ಏನ್ ಬರುತ್ತೆ ಅಂದ್ರೆ ಆ ಮರಗಳು ಎತ್ತರಕ್ಕೆ ಬೆಳಿಬೇಕು ಸರ್, ಉದ್ದವಾಗಿ ಎತ್ತರಕ್ಕೆ ಬೆಳೆ ಅಂತ. ಅಂದ್ರೆ ನೆರಳು ನಮ್ಮ ಬೆಳೆಗಳ ಮೇಲೆ ಬೀಳ್ಬಾರ್ದು. ಇನ್ನೊಂದು ಏನು ರೈತರು ಅನುಸರಿಸ್ಬೇಕಂದ್ರೆ ಪೂರ್ವ ಪಶ್ಚಿಮಾಭಿಮುಖವಾಗಿನೇ ಆ ಮರಗಳನ್ನ ಹಾಕ್ಬೇಕು. ಯಾಕಪ್ಪ ಅಂತಂದ್ರೆ ಆ ಮರದ ನೆರಳು ಇನ್ನೊಂದು ಮರದ ಮೇಲೆ ಬೀಳ್ಬೇಕು, ನಮ್ಮ ಬೆಳೆಗಳ ಮೇಲೆ ಬೀಳ್ಬಾರ್ದು. ಪೂರ್ವ ಪಶ್ಚಿಮಾಭಿಮುಖವಾಗಿಯೇ ಮರಗಳನ್ನ ನೆಡುವಂಥದ್ದು ಸರ್. ಈ ರೀತಿ ಸಾಗುವಳಿ ಜಮೀನಿನಲ್ಲಿ ರೈತ ಮಾಡ್ಬೇಕು ಸರ್. ಮತ್ತೆ ಈ ಬದು ಅಲ್ದೇನೆ ಅವನು ಯಾವುದೇ ಉಳುಮೆಯನ್ನ ಮಾಡಿದ್ರ, ಅಂದ್ರೆ ಈಗ ಮಾಗಿ ಉಳುಮೆ ಮಾಡ್ತಾರ, ಮಾಗಿ ಉಳುಮೆ ಮಾಡೋದನ್ನು ಸಹ ಇಳಿಜಾರಿಗೆ ಅಡ್ಡಲಾಗಿ ಮಾಡತಕ್ಕಂಥದ್ದು. ಮಾಗಿ ಉಳುಮೆ ಮಾಡೋದ್ರಿಂದ ಈಗ ಏನು ಪೂರ್ವ ಮುಂಗಾರಿನಲ್ಲಿ ಮಳೆ ಬರುತ್ತೆ, ಆ ಮಳೆ ಬಿದ್ದಂತಹ ಮಳೆ ಭೂಮಿಯಲ್ಲಿ ಇಂಗ್ಲಿಕ್ಕೆ ಸಹಾಯ ಆಗುತ್ತೆ ಸರ್. ಅಂದ್ರೆ ಮಾಗಿ ಉಳುಮೆ ಅಂದ್ರೆ ದೊಡ್ಡ ದೊಡ್ಡ ಎಂಡೆ ಆಗಿರುತ್ತೆ. ಸೊ ಅದು ಬಿದ್ದಂತ ನೀರನ್ನು ಹರಿಲಿಕ್ಕೆ ಬಿಡೋದಿಲ್ಲ. ಸೊ ಅಲ್ಲೇ ನೀರು ಹಿಂಗೋದ್ರಿಂದ ನೀರಿನ ಸಂರಕ್ಷಣೆ ಆಗುತ್ತೆ, ನಮ್ಮ ಭೂಮಿಯಲ್ಲಿ ತೇವಾಂಶ ಯಥೇಚ್ಛವಾಗಿರುತ್ತೆ. ಮತ್ತೆ ಬಿತ್ತನೆಯನ್ನು ಸಹ ಇಳಿಜಾರಿಗೆ ಅಡ್ಡಲಾಗಿ ರೈತ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಪ್ರತಿ 8-10 ಸಾಲುಗಳ ನಂತರ ಒಂದು ದೋಣಿ ಸಾಲು ಅಂತ ಹೇಳ್ತೀವಿ ಸರ್. ಅಂದ್ರೆ ಇದೇನು ನೇಗ್ಲು ಇರುತ್ತಲ್ಲ, ಸ್ವಲ್ಪ ಆಳವಾಗಿ ನೇಗ್ಲಿಂದ ತೆಗೆಯೋದ್ರಿಂದ ಆಮೇಲೆ ಬಿತ್ತನೆ ಆದ ನಂತರ ಬರ್ತಕ್ಕಂಥ ಮಳೆ ಸಂರಕ್ಷಣೆ ಮಾಡಕ್ಕೆ ಸಹಾಯ ಆಗುತ್ತೆ. ಇದರ ಜೊತೆಗೆ ಮಣ್ಣಿಗೆ ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳನ್ನ ರೈತ ಹಾಕ್ಬೇಕಾಗುತ್ತೆ. ಸೊ ಸಾವಯವ ಗೊಬ್ಬರಗಳ ಬಳಕೆ ಏನಿದೆ ನಮ್ಮ ಮಣ್ಣು ರಚನೆ ಉತ್ತಮಗೊಳಿಸಲು ಸಹಕಾರಿ. ಉತ್ತಮ ಮಣ್ಣಿನ ರಚನೆ ಇದ್ದಲ್ಲಿ ಮಾತ್ರ ನೀರಿನ ಹಿಂಗುವಿಕೆ ಪ್ರಮಾಣ, ನೀರನ್ನು ಇಟ್ಕೊಳ್ತಕ್ಕಂಥ ಪ್ರಮಾಣ ಮಣ್ಣಿಂದು ಚೆನ್ನಾಗಿರುತ್ತೆ ಸರ್. ಇದು ರೈತ ಕೈಗೊಳ್ತಕ್ಕಂಥ ಚಟುವಟಿಕೆಗಳು ಸರ್. ಇದಲ್ಲದೇನೆ ರೈತನ ಜಮೀನಿನಲ್ಲಿ ಕೃಷಿ ಹೊಂಡ ಅಂತ ಮಾಡ್ಕೋಬಹುದು ಸರ್. ಅಂದ್ರೆ ಈಗ ಇವೆಷ್ಟು ಮಾಡಿ ಇನ್ನೂ ಹೆಚ್ಚಿಗೆ ಬಂತು ನೀರು, ಸೊ ಅವಾಗ ಕೃಷಿ ಹೊಂಡ ಅಂದ್ರೆ ಜಮೀನಿನಲ್ಲಿ ಎಲ್ಲಿ ಕೆಳಭಾಗ ಇರುತ್ತೆ ಎಲ್ಲಾ ನೀರು ಹರಿದು ಹೋಗಿ ಅಲ್ಲಿ ಸೇರುತ್ತೆ ಅನ್ನೋ ಪಾಯಿಂಟ್ ಅಲ್ಲಿ ಈ ಕೃಷಿ ಹೊಂಡ ತಗಿಸ್ಕೋಬಹುದು ಸರ್. ನಮ್ಮ ಇಲಾಖೆಯಲ್ಲಿ ಸುಮಾರು ಹೊಂಡಗಳನ್ನ ತಗಿಸಿದ್ರು, ಬಟ್ ಇತ್ತೀಚೆಗೆ ನರೇಗಾ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳಕ್ ಅವಕಾಶ ಇದೆ. ಈ ಜಲಾನಯನ ಈ ಯೋಜನೆ ಅಡಿಯೂ ಸಹ ರೈತ ಕೃಷಿ ಹೊಂಡಗಳನ್ನ ರಚನೆ ಮಾಡಿಸ್ಕೊಳ್ಬಹುದಾಗಿದೆ ಸರ್. ಮತ್ತೆ ಈ ಕೃಷಿ ಹೊಂಡ ನೋಡೋದಾದ್ರೆ ಸರ್, ಸುಮಾರು 21 ಮೀಟರ್ ಉದ್ದ, 21 ಮೀಟರ್ ಅಗಲ, 3 ಮೀಟರ್ ಆಳ ಸರ್. ಆ ಆಳಕ್ಕೆ ಸುಮಾರು 7-8 ಲಕ್ಷ ಲೀಟರ್ ನೀರನ್ನ ಸಂರಕ್ಷಣೆ ಮಾಡ್ಕೋಬಹುದು ರೈತ. ಸೊ ಆ ನೀರನ್ನ ಒಂದು ಯಾವತ್ತಾದ್ರೂ ಮಳೆ ಹೋಯ್ತು ಅಂತಂದ್ರೆ ಸುರಕ್ಷಿತ ನೀರಿಗಾಗಿ ಉಪಯೋಗಿಸ್ಕೋಬಹುದು ಸರ್. ಅಂದ್ರೆ ಬೆಳೆ ಉಳಿಸ್ಕೊಳ್ಳಿಕ್ಕೋಸ್ಕರ, ಬೆಳೆ ಉಳಿಸ್ಕೊಳ್ಳಿಕ್ಕೋಸ್ಕರ ಉಪಯೋಗಿಸ್ಕೋಬಹುದು, ಮೀನು ಸಾಕಾಣಿಕೆ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಇದು ಕೃಷಿ ಹೊಂಡ ಸಹಾಯವಾಗುತ್ತೆ ಸರ್ ರೈತರಿಗೆ. ಇಷ್ಟು ಸಾಗುವಳಿಗೆ ಯೋಗ್ಯವಾದ ಜಮೀನಿನಲ್ಲಿ ಇನ್ನೊಂದು ಪ್ರಮುಖ ಅಂತಂದ್ರೆ ಜಲವಾಹಿನಿಗಳ ಉಪಚಾರ ಅಂತ ಹೇಳ್ತೀವಿ ಸರ್. ಅಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಗೋಕಟ್ಟೆ, ಆಮೇಲೆ ಚೆಕ್ ಡ್ಯಾಮ್ ಅಂತ ಹೇಳ್ತೀವಿ ಸರ್, ನಾಳಾ ಬಂಡ್ ಅಂತ ಹೇಳ್ತೀವಿ, ಮಲ್ಟಿ ಆರ್ಕ್ ಡ್ಯಾಮ್ ಅಂತ ಹೇಳಿ ಯಥೇಚ್ಛವಾಗಿ ಮಳೆ ಬರುತ್ತಲ್ಲ ಸರ್, ಆ ತರದ ಪ್ರದೇಶಗಳಲ್ಲಿ ಮಲ್ಟಿ ಆರ್ಕ್ ಡ್ಯಾಮ್ ಅಂತ ಮಾಡ್ತೀವಿ. ಈ ತರದ ರಚನೆಗಳನ್ನ ಮಾಡಿ ನೀರನ್ನ ಸಂರಕ್ಷಣೆ ಮಾಡ್ತೀವಿ ಸರ್. ಹೀಗೆ ಜಲಾನಯನ ಪ್ರದೇಶದಲ್ಲಿ ಮೂರು ಭಾಗಗಳು, ಅಂದ್ರೆ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಸಾಗುವಳಿಗೆ ಯೋಗ್ಯವಾದ ಜಮೀನು, ಮತ್ತೆ ಜಲವಾಹಿನಿಗಳು, ಇಷ್ಟು ಬರ್ತವೆ ಸರ್. ಸೊ ಈ ರೀತಿಯಾಗಿ ಯಾವ ಒಂದು ಜಮೀನಿಗೆ ಏನು ಅವಶ್ಯಕತೆ ಇದೆ ಆ ತರದ ಒಂದು ಉಪಚಾರ ಮಾಡೋದ್ರಿಂದ ಇಡೀ ಜಲಾನಯನ ಪ್ರದೇಶವನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದಾಗಿದೆ ಸರ್. ಇದರ ಜೊತೆಗೆ ನಮ್ಮ ಕೃಷಿಯೇತರ ಚಟುವಟಿಕೆಗಳನ್ನು ಸಹ ಕೈಗೊಳ್ತೀವಿ. ಅಂದ್ರೆ ಅಲ್ಲಿ ವ್ಯಾಪಾರ ಅಥವಾ ಸ್ವ ಉದ್ಯೋಗ ಏನಾದ್ರು ಪ್ರಾರಂಭ ಮಾಡ್ತೀವಿ ಅನ್ನೋರು ಇದ್ರೆ ಸಂಘಗಳಿರ್ತಾರೆ, ಸ್ವಸಹಾಯ ಸಂಘಗಳಿಗೆ ಅವರಿಗೆ ಪಾರ್ಲರ್ ಟ್ರೈನಿಂಗ್ ಕೊಡ್ತಾರೆ, ಅಥವಾ ಟೇಲರಿಂಗ್ ಟ್ರೈನಿಂಗ್, ಅಥವಾ ಏನಾದ್ರು ಒಂದು ಸಂಸ್ಕರಣೆ ಮಾಡ್ತೀವಿ ಅಂತಂದ್ರೆ ನಮಗೆ ತರಬೇತಿ ಸಹ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ಸರ್. ಈ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸುಸ್ಥಿರ ಉದ್ಯೋಗ ಬರೋದಿಲ್ಲ. ಹಾಗಾಗಿ ಇಂಥ ಒಂದು ಯೋಜನೆಯಿಂದ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ನಮ್ಮ ರೈತರು ಮಾಡಿದರೆ ತಮ್ಮ ಕೃಷಿಯಲ್ಲಿ ಯಾವಾಗ ಅವಶ್ಯಕತೆ ಇದ್ದಾಗ ಆ ನೀರನ್ನು ಸದ್ಬಳಕೆಯನ್ನು ಮಾಡ್ಬೋದು, ಆಮೇಲೆ ಭೂಮಿಯ ಒಂದು ಸಂರಕ್ಷಣೆಯನ್ನು ಮಾಡ್ಕೋಬಹುದು ಅಂತ ತಾವು ಹೇಳ್ತಾರೆ. ಹೌದು ಸರ್, ಒಳ್ಳೇದೇ ಮೇಡಮ್. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಈ ಕೃಷಿಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ. ಮುಖ್ಯ ಉದ್ದೇಶವೇನು ಪ್ರಶ್ನೆ ಕೇಳಿದ್ರಿ ಅಲ್ವಾ? ಉತ್ತರ ಬರಲಿಕ್ಕೆ ನಮ್ಮ ವಿಳಾಸ ನಿಲಯದ ನಿರ್ದೇಶಕರು ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಸಿಕೆಪುರ ಕೆಳಗೋಟೆ ಚಿತ್ರದುರ್ಗ 577501. ಪ್ರಸ್ತುತಿ ಬಿ ಸಿದ್ದಣ್ಣ, ನೆರವು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ಬತ್ತವ ಮೇಯೋದು ನವಾಲೆ, ಬತ್ತದ ಹೊಟ್ಟೊಂದ ಮೇಯೋದು ನವಾಲೆ. ಬತ್ತವ ಮೇಯೋದು ನವಾಲೆ, ಬತ್ತದ ಹೊಟ್ಟೊಂದ ಮೇಯೋದು ನವಾಲೆ. ಬತ್ತವ ಕಾಯರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ರಾಗಿಯ ಮೇಯೋದು ನವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವಾಲೆ. ರಾಗಿಯ ಮೇಯೋದು ನವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವಾಲೆ. ರಾಗಿಯ ಕಾಯರು ಓಡಿಸ ಬಂದರೆ ರಾಗವ ಪಾಡಿತು ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ಸರಸ್ವತಿ ಏರೋದು ನವಾಲೆ, ಅದು ಸಾಸಿರ ಕಣ್ಣಿನ ನವಾಲೆ. ಸರಸ್ವತಿ ಏರೋದು ನವಾಲೆ, ಅದು ಸಾಸಿರ ಕಣ್ಣಿನ ನವಾಲೆ. ಸರಸ್ವತಿ ಏರಿ ಕೊಂಡಲಿ ದಾಡಿ ಬರುವಾಗ ಜಾಗರವಾಗಿತ್ತು ನವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ. ಜನಪದ ಗೀತೆಯನ್ನು ಕೇಳಿದ್ರಿ ರೈತ ಬಾಂಧವರೇ. ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ, ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,826 ರೂಪಾಯಿಗಳು. ಕಡಲೆಕಾಳು 4,009 ರೂಪಾಯಿಗಳಿಂದ 4,688 ರೂಪಾಯಿಗಳು. ಹತ್ತಿ 6,565 ರೂಪಾಯಿಗಳಿಂದ 8,585 ರೂಪಾಯಿಗಳು. ಅಲಸಂದೆ 6,159 ರೂಪಾಯಿಗಳಿಂದ 6,186 ರೂಪಾಯಿಗಳು. ಹುರುಳಿಕಾಳು 1,008 ರೂಪಾಯಿಗಳಿಂದ 3,342 ರೂಪಾಯಿಗಳು. ಜೋಳ 1,555 ರೂಪಾಯಿಗಳಿಂದ 1,602 ರೂಪಾಯಿಗಳು. ಮೆಕ್ಕೆಜೋಳ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ನವಣೆ ಕನಿಷ್ಠ ಮತ್ತು ಗರಿಷ್ಠ 2,421 ರೂಪಾಯಿಗಳು. ರಾಗಿ 1,553 ರೂಪಾಯಿಗಳಿಂದ 2,021 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆಯಲ್ಲಿ ಹತ್ತಿ DCH ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 3,259 ರೂಪಾಯಿಗಳಿಂದ ಗರಿಷ್ಠ 10,113 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಅಡಿಕೆ ಪ್ರತಿ ಕ್ವಿಂಟಲ್ಗೆ 44,299 ರೂಪಾಯಿಗಳಿಂದ ಗರಿಷ್ಠ 46,500 ರೂಪಾಯಿಗಳಾಗಿರುತ್ತದೆ. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ, ಅಲಸಂದಿಕಾಯಿ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಸೇಬು 6,000 ರೂಪಾಯಿಗಳಿಂದ 6,800 ರೂಪಾಯಿಗಳು. ಬೂದುಕುಂಬಳ 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು. ಬಾಳೆಹಣ್ಣು 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಪಚ್ಚಬಾಳೆ 900 ರೂಪಾಯಿಗಳಿಂದ 1,200 ರೂಪಾಯಿಗಳು. ಹುರುಳಿಕಾಯಿ 1,400 ರೂಪಾಯಿಗಳಿಂದ 1,800 ರೂಪಾಯಿಗಳು. ಬೀಟ್ರೋಟ್ 1,500 ರೂಪಾಯಿಗಳಿಂದ 1,800 ರೂಪಾಯಿಗಳು. ಹಾಗಲಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಸೋರೆಕಾಯಿ 800 ರೂಪಾಯಿಗಳಿಂದ 1,200 ರೂಪಾಯಿಗಳು. ಬದನೆಕಾಯಿ 1,200 ರೂಪಾಯಿಗಳಿಂದ 2,000 ರೂಪಾಯಿಗಳು. ಗೋರಿಕಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ಎಲೆಕೋಸು 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 7,000 ರೂಪಾಯಿಗಳಿಂದ 8,000 ರೂಪಾಯಿಗಳು. ಕ್ಯಾರೆಟ್ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು. ಹೂಕೋಸು 400 ರೂಪಾಯಿಗಳಿಂದ 600 ರೂಪಾಯಿಗಳು. ಸಪೋಟೊ 1,400 ರೂಪಾಯಿಗಳಿಂದ 2,000 ರೂಪಾಯಿಗಳು. ಸೌತೆಕಾಯಿ 800 ರೂಪಾಯಿಗಳಿಂದ 1,200 ರೂಪಾಯಿಗಳು. ನುಗ್ಗೆಕಾಯಿ 6,000 ರೂಪಾಯಿಗಳಿಂದ 8,000 ರೂಪಾಯಿಗಳು. ಬೆಳ್ಳುಳ್ಳಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ದ್ರಾಕ್ಷಿ 3,200 ರೂಪಾಯಿಗಳಿಂದ 4,000 ರೂಪಾಯಿಗಳು. ಅವರೆಕಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 5,000 ರೂಪಾಯಿಗಳಿಂದ 5,500 ರೂಪಾಯಿಗಳು. ಕರ್ಬೂಜ 1,800 ರೂಪಾಯಿಗಳಿಂದ 2,400 ರೂಪಾಯಿಗಳು. ನವಿಲುಕೋಸು 1,000 ರೂಪಾಯಿಂದ 1,400 ರೂಪಾಯಿಗಳು. ಬೆಂಡೆಕಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ನಿಂಬೆಹಣ್ಣು 2,100 ರೂಪಾಯಿಗಳಿಂದ 2,300 ರೂಪಾಯಿಗಳು. ಮೆಕ್ಕೆಜೋಳ 1,901 ರೂಪಾಯಿಗಳಿಂದ 2,023 ರೂಪಾಯಿಗಳು. ಮೋಸಂಬಿ 2,800 ರೂಪಾಯಿಗಳಿಂದ 3,800 ರೂಪಾಯಿಗಳು. ಈರುಳ್ಳಿ 500 ರೂಪಾಯಿಗಳಿಂದ 2,250 ರೂಪಾಯಿಗಳು. ಕಿತ್ತಳೆ 2,800 ರೂಪಾಯಿಗಳಿಂದ 3,400 ರೂಪಾಯಿಗಳು. ಭತ್ತ 1,877 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಮೂಲಂಗಿ 800 ರೂಪಾಯಿಗಳಿಂದ 1,800 ರೂಪಾಯಿಗಳು. ಸೂರ್ಯಕಾಂತಿ 5,710 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಸುವರ್ಣಗಿಡ್ಡೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 1,800 ರೂಪಾಯಿಗಳು ಕನಿಷ್ಠವಾಗಿದ್ದು ಗರಿಷ್ಠ 2,220 ರೂಪಾಯಿಗಳು. ಉದ್ದಿನಕಾಳು 6,019 ರೂಪಾಯಿಗಳಿಂದ 6,156 ರೂಪಾಯಿಗಳಾಗಿರುತ್ತದೆ. ಪೇಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಪ್ರತಿಯೊಂದು ಪ್ರಯಾಸ ರೈತರಿಗೆ ನೀಡುತ್ತಲಿದೆ ಒಂದು ಹೊಸ ವಿಶ್ವಾಸ. ದೇಶದ ರೈತರ ಅಭಿವೃದ್ಧಿ ಮತ್ತು ಅವರನ್ನು ಸ್ವಾವಲಂಬಿ ಮಾಡಲು ಭಾರತ ಸರ್ಕಾರ ಸಮರ್ಪಿತವಾಗಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಾಡಲಾದ ನಿರಂತರ ಪ್ರಯತ್ನದ ಫಲವಾಗಿ ದೇಶವು ಆಹಾರ ಧಾನ್ಯ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿದೆ ಮತ್ತು ದೇಶದಲ್ಲಿ ದ್ವಿದಳ ಧಾನ್ಯದ ಉತ್ಪಾದನೆಯೂ ಹೆಚ್ಚಾಗಿದೆ. ಇದೇ ರೀತಿ ಭಾರತ ಸರ್ಕಾರ ಖಾದ್ಯ ತೈಲದ ಉತ್ಪಾದನೆಯನ್ನು ಹೆಚ್ಚಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿದೆ. ಇದೇ ಕ್ರಮವನ್ನು ಮುಂದುವರಿಸುತ್ತಾ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ದೂರದೃಷ್ಟಿಯುಳ್ಳ ನಿರ್ಣಯ ತೆಗೆದುಕೊಂಡು ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಆಯಿಲ್ ಫಾರ್ಮ್ ಅನ್ನು ಆರಂಭಿಸಿದೆ. ಈ ಮಿಷನ್ನಿಂದ ಇಡೀ ದೇಶದ ರೈತರಿಗೆ ತುಂಬಾ ಲಾಭ ಸಿಗುತ್ತದೆ. ಕೃಷಿಯ ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚಳವಾಗುತ್ತದೆ. ಖಾದ್ಯ ತೈಲ ಆಮದುವಿನ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ಉದ್ಯೋಗದ ಹೊಸ ಅವಕಾಶಗಳು ಹುಟ್ಟುತ್ತವೆ. ಖಾದ್ಯ ತೈಲದಲ್ಲಿ ಸ್ವಾವಲಂಬನೆಗಾಗಿ ಈಗ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಆಯಿಲ್ ಫಾರ್ಮಿನ ಸಂಕಲ್ಪ ತೆಗೆದುಕೊಳ್ಳಲಾಗಿದೆ.